ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ. ಇಂದು ನಾವು ಹರಿಯದಲ್ಲಾಗುವ ದೈಹಿಕ ಬದಲಾವಣೆಗಳ ಬಗ್ಗೆ ಕಲಿಯೋಣ. ನೇಹ ತರಗತಿಯ ಮೂಲೆಯಲ್ಲಿ ಕೂತುಕೊಂಡಿದ್ದಾಳೆ. ಅವಳ ಸೋತು ಹೋಗಿರುವ ಮುಖವನ್ನು ನೋಡಿ ಶಿಕ್ಷಕಿ ಅವಳನ್ನು ಪ್ರಶ್ನಿಸುತ್ತಾಳೆ. ನೇಹ, ಏನಾಯ್ತು? ಎಲ್ಲ ಸರಿಯಾಗಿದ್ಯಾ? ಯಾಕೊಬ್ಳೆ ಕೂತಿದ್ಯಾ? ಬೇಜಾರಾದಂಗೆ ಕಾಣ್ತಿದೆ. ನಂಗೆ ಗೊತ್ತಿಲ್ಲ ಮ್ಯಾಮ್, ಏನ್ ಮಾಡ್ಬೇಕು? ಅಮ್ಮನೂ ನಂಗೆ ಏನು ಹೇಳ್ತಿಲ್ಲ. ನೇಹ, ನಂಗೆ ಹೇಳು, ನಾನು ನಿನ್ನ ಸಹಾಯ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಮ್ಯಾಮ್, ನಿನ್ನೆ ನಾನು ಹೋಮ್ವರ್ಕ್ ಮಾಡ್ಬೇಕಾದ್ರೆ ಮೈ ಒಳಗೇನೋ ಕರ್ಗೋದಾಗಾಯ್ತು. ನೋಡಿದ್ರೆ ಗುಪ್ತಾಂಗದಿಂದ ರಕ್ತ. ಅಮ್ಮನ್ಗೆ ಹೇಳಿದ್ರೆ ಅವರು ಹೋಗಿ ಮೈ ತೊಳ್ಕೊ ಮುಟ್ಟಾಗಿದೆ ಅಂತ ಹೇಳಿದ್ರು. ಅಡಿಗೆ ಮನೆ ಹಾಗೂ ದೇವ್ರ ಮನೆಗೆ ಕೆಲವು ದಿನ ಬರಬೇಡ ಅಂತಾನೂ ಹೇಳಿದ್ರು. ಮ್ಯಾಮ್, ನಂಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮೈ ಈ ರೀತಿ ಯಾಕೆ ಆಡ್ತಾ ಇದೆ? ಸುಮ್ಮನೆ ಯಾಕೆ ರಕ್ತ ಸೋರ್ತಾ ಇದೆ? ನೇಹ, ನಿನ್ಗೇನಾಗ್ತಿದೆಯಲ್ಲ, ಅದು ಸಾಮಾನ್ಯ. ಎಲ್ಲ ಹುಡುಗಿಯರಿಗೂ ಬೆಳೆಯುವ ಸಮಯದಲ್ಲಿ ಇದೆಲ್ಲ ಆಗುತ್ತದೆ. ನಮ್ಮ ಮೈ ನಮಗೆ ಹೇಳ್ತಿದೆ, ನೇಹ ನೀನೀಗ ಬೆಳೀತಿದ್ಯಾ ಅಂತ. ಸರಿ, ಬಾ, ನನ್ನ ಜೊತೆ ಏನೋ ತೋರಿಸ್ತೀನಿ. ಈಗ ನೇಹ, ಈ ಬೀಜವನ್ನು ನೆಟ್ಟರೆ ಏನಾಗುತ್ತದೆ? ಒಂದು ಪುಟ್ಟ ಗಿಡವಾಗುತ್ತದೆ. ಆಮೇಲೆ ಅದು ಬೆಳೆದು ಅದಕ್ಕೆ ಎಲೆಗಳು ಬಂದು ಹೂ ಹಣ್ಣು ಬಂದು ಒಂದು ದೊಡ್ಡ ಮರ ಆಗುತ್ತದೆ. ನೀತು ಮ್ಯಾಮ್ ಇದನ್ನು ವಿಜ್ಞಾನ ತರಗತಿಯಲ್ಲಿ ಹೇಳ್ಕೊಟ್ರು. ವೆರಿ ಗುಡ್ ನೇಹ. ಈ ಬೀಜ ಯಾವ ರೀತಿ ಒಂದು ಮರ ಆಗಲು ಹಲವಾರು ಬದಲಾವಣೆಗಳು ಆಗುತ್ತದೋ ಅದೇ ರೀತಿ ನಾವು ಹಲವಾರು ಥರ ಬದಲಾಗ್ತೀವಿ. ನಿನಗೀಗ ಆಗುತ್ತಿರುವುದು ಮುಟ್ಟು. ನೀನು ಇನ್ನೂ ಎತ್ತರ ಬೆಳೆಯುತ್ತೀಯಾ, ನಿನ್ನ ಮೈ ಆಕಾರ ಬದಲಾಗುತ್ತದೆ, ನಿನ್ನ ಮುಖದ ಮೇಲೆ ಮೊಡವೆಗಳು ಬರುತ್ತದೆ. ಆದರೆ ಚಿಂತೆ ಮಾಡಬೇಡ, ಇದೆಲ್ಲ ನೀನು ಬೆಳೆಯುವ ಲಕ್ಷಣಗಳು ಅಷ್ಟೆ. ಆದರೆ ಈ ಸಮಯದಲ್ಲಿ ನೀನು ಸರಿಯಾಗಿ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು, ಮೈಯನ್ನು ಆರೋಗ್ಯಕರವಾಗಿಟ್ಟುಕೊಳ್ಳಬೇಕು. ಅರ್ಥ ಆಯ್ತಾ? ಮ್ಯಾಮ್, ಹುಡುಗರಿಗೂ ಈ ರೀತಿ ಬದಲಾವಣೆಗಳಾಗುತ್ತದೆಯೇ? ಬೆಳೆಯುವುದು ಸಹಜ. ನಿನ್ನಂತೆ ಹುಡುಗರಿಗೂ ಬಹಳ ಬದಲಾವಣೆಗಳಾಗುತ್ತದೆ. ಗಂಟಲು ಒಡೆಯುತ್ತದೆ, ಮುಖದಲ್ಲಿ ಮೊಡವೆಯಾಗಬಹುದು, ಎತ್ತರ ಬೆಳೆಯುತ್ತಾರೆ. ಆದರೆ ಅವರಿಗೆ ಮುಟ್ಟಾಗುವುದಿಲ್ಲ, ಅದು ಹುಡುಗಿಯರಿಗೆ ಮಾತ್ರವಾಗುವುದು. ಸರಿ, ಹಾಗಾದರೆ ಬದಲಾವಣೆಗಳಾಗದವರು ಬೆಳೆಯುತ್ತಿಲ್ಲ ಅಂತ ಅರ್ಥನಾ? ಹಾಗಲ್ಲ ನೇಹ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸಮಯದಲ್ಲಾಗುತ್ತದೆ. ಕೆಲವೊಮ್ಮೆ ಹೆಂಗಸರಿಗೆ ಮುಟ್ಟು ಲೇಟಾಗಿ ಬರಬಹುದು ಅಥವಾ ಬರ್ದೇನೆ ಇರಬಹುದು. ಹಾಗನ್ ಮಾತ್ರಕ್ಕೆ ಅವರು ನಾರ್ಮಲ್ ಅಲ್ಲ ಎಂದರ್ಥವಲ್ಲ. ಬೇಜಾರು ಮಾಡ್ಕೋಬೇಡ ನೇಹ, ನಮ್ಮೆಲ್ಲರಿಗೂ ಈ ರೀತಿ ಬದಲಾವಣೆಗಳಾಗುತ್ತದೆ. ಧನ್ಯವಾದಗಳು ಮ್ಯಾಮ್, ಈಗ ನನ್ನ ಮೈಗೆ ಆಗುತ್ತಿರುವುದು ಸಹಜವೆಂದು ಅರ್ಥ ಆಯಿತು. ಮ್ಯಾಮ್, ಇದನ್ನು ಕ್ಲಾಸ್ನಲ್ಲಿ ಮಾತಾಡಿದ್ರೆ ಎಲ್ಲರಿಗೂ ಸಹಾಯವಾಗುತ್ತದೆ ಅಲ್ವಾ? ಖಂಡಿತ. ಈಗ ಊಟದ ವಿರಾಮ ಆಯಿತು. ಸುಜಾತಾ ಮ್ಯಾಮ್ ಈಗ ಬರ್ತಾರೆ, ಹೋಗು. ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ.